ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ ಸರಿಯಾಗಿ 6:20. ಆಕಾಶವಾಣಿ ಭದ್ರಾವತಿ. ಈಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ಕೇಳಿ, ಸಿಂಗಾರವ್ವ ಚಿತ್ರದ ಗೀತೆ. ಶಿವಪುರಿಯ ದೊರಿಯೇ, ಶಿವಪುರಿಯ ದೊರಿಯೇ, ಶಿವಪುರಿಯ ದೊರಿಯೇ, ಸಖಿಯರ ನಡುವೆ ನಿಣುಕುವ ಮಣಿಯೇ, ಸಖಿಯರ ನಡುವೆ ಮಿಣುಕುವ ಮಣಿಯೇ, ಮುಚ್ಚಿಲೆ ಮೆರವ ಮತ್ತಾನಿ ಮರಿಯೇ, ಮೊದಲಿ ದನಿಗೆ ಮತ್ತೇರಿ ಕುಣಿವೆ, ನಮ್ಮೂರ ದೋರಿ ಬಂದ ಶಿವಪುರಿ ಸಿರಿ ತಂದ, ಶಿವಪುರಿ ಸಿರಿ ಬಂದ ಸಖಿಯರ ಸಭೆಯಿಂದ, ಶಿವಪುರಿಯ ದೊರಿಯೇ, ಶಿವಪುರಿಯ ದೊರಿಯೇ. ಅಸಮಾನ ದೊರಿಯೇ, ಸಿಂಹದ ಮರಿಯೇ, ಹೆಕ್ಕಿನ ಹೊರಿಯೇ, ಹೆಕ್ಕಿನ ಹೊರಿಯೇ, ಹುಕ್ಕಿಯ ಹೊಡವೆ, ಶಿವಪುರಿ ದೊರಿ ಬಂದ ಸೊಗಸಿನ ಗರಿ ಬಂದ, ಸೊಗಸಿನ ಗರಿ ಬಂದ ನಗದಲ್ಲಿ ಒಳಗಿಂದ, ಶಿವಪುರಿಯ ದೊರಿಯೇ, ಶಿವಪುರಿಯ ದೊರಿಯೇ.